ಜನಕನೆ ಬಳಿ ಬಳಿ ರೇ ನಿಂಬೆನು ತವ ನಿನ್ನಯ ಜನಕನೇ ಮುರಗರನ ಸನ್ನಿಧಿಗೆ ಓಲೆಯ ಬರೆದು ನೋಳ್ಪೆನು ತಾನೆನೊತ್ತಲೀಯೇ ಮುರಗರನ ಸನ್ನಿಧಿಗೆ ಓಲೆಯ ಬರೆದು ನೋಳ್ಪೆನು ತಾನೆನೊತ್ತಲೀ ಕರೆಸಿ ದ್ವಿಜಕುಲವರನು ಕರೆಸಿ ದ್ವಿಜಕುಲವರನು ಬಂದನು ಬಹಳ ಹರುಷದಲ್ಲಿ ವರ್ಣ ಶತ್ರುವೆನುತ ಅಣ್ಣ ರುಕ್ಮನು ಶತ್ರುವೆನುತ ಅಣ್ಣ ರುಕ್ಮನು ಪರಮ ಸಂಭ್ರಮ ವಿಭವತಿ ಪರಮ ಸಂಭ್ರಮ ವಿಭವತಿ ದ್ವಾರಕೆಯೊಳು ಹರಿಯು ಬಾಳಾನಂದದಿ ದ್ವಾರಕೆಯೊಳು ಹರಿಯು ಬಾಳಾನಂದದಿ ವಿರಚಿಸಿರೆಯೋ ಲಗವನು ವಿರಚಿಸಿರೆಯೋ ಲಗವನು ನಿಜನೋರ್ವ ಬರಲು ದೂರದಿ ಕಂಡನು Thank you. ಭಾಗ್ಯ ಪರಮ ಸದ್ಭಕ್ತಿ ಭಾವದೋಳು ಪರಮ ಸದ್ಭಕ್ತಿ ಭಾವದೊಳು ನೃಪತರಳೇ ರುಕ್ಮಿಣಿ ಸಂಪ್ರೀತಿಯೊಳು ನೃಪತರಳೇ ರುಕ್ಮಿಣಿ ಸಂಪ್ರೀತಿಯೊಳು ಗಿರಿಜೆ ಕಾತ್ಯಾಯಿನಿ ಚಂಡಿ ಶಾಂಭವಿ ಗಿರಿಜೆ ಕಾತ್ಯಾಯಿನಿ ಚಂಡಿ ಶಾಂಭವಿಯನ್ನ ಹರಿಯ ಕೈಪಿಡಿವಂತೆ ಪೊರೆಯ ಎಂದೆರಗಿಯೇ ಹರಿಯ ಕೈಪಿಡಿವಂತೆ ಪೊರೆ ಎಂದು ಎರಗಿಯೇ ಪರಮ ಸದ್ಭಕ್ತಿ ಭಾವದೊಳು ನೃಪ ತರಳೆ ರುಕ್ಮಿಣಿ ಸಂಪ್ರೀತಿಯೊಳು ದೇವರ ಶ್ರೀಸೇನೂತ ರುಕ್ಮಿಣಿ ದೇವದೇವನ ಕರವ ಪಿಡಿಯುತ ದೇವನ ಕರವ ಪಿಡಿಯುತ ಭಾವನನು ನೀ ಕೊಲುವೆ ಯಾಕೆ ಭಾವನನು ನೀ ಕೊಲುವೆ ಯಾಕೆ ಸಾವಧಾನದಿ ಯೋಚಿಸು ಭಾವನನು ನೀ ಕೊಲುವೆ ಯಾಕೆ ಸಾವಧಾನ ನದಿಯೋಜಿಸು ದೇವ ಕೆಟ್ಟನೆಲ್ದಳು ತಿರುವ ಸುತತಿಗೆ ಒಟ್ಟನ ಮಧುವೈರಿಯ ಭಯವ ದುಷ್ಟ ನಿವನ ಸುವಳಿಯೇ ಎನ್ನುತ್ತಲೆ ಸುಟ್ಟು ಕಳ್ಳಿಸಲಾಕ್ಷಣ ಕರದೊಳ್ಳು ಪರಶು ಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪುರಗಭೂಷಣ ಕುಮಾರ ಗಜವದನ ಚರಣ ಕಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರಿ ಆರತಿ ಎತ್ತಿರಿ ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ರುಕ್ಮಿಣಿ ಸ್ವಯಂವರ, ಭಾಗವತರು ಚಂದ್ರಕಾಂತರಾವ್ ಮೂಡುಬೆಳ್ಳೆ, ಮದ್ದಳೆ ಶಶಿಕುಮಾರ್ ಆಚಾರ್ಯ ಬೆಳ್ಕಲೆ, ಚೆಂಡೆ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ, ಶ್ರುತಿ ಪ್ರದೀಪ್ ಭಟ್ ಕುಂಡೇಲು. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆತ್ಮೀಯ ಕೇಳುಗರೆ, ವಿಶ್ವ ರೇಡಿಯೋ ದಿನದ ಅಂಗವಾಗಿ ನಾಳೆ ಬೆಳಗ್ಗೆ 10:30 11:30 ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರೇಡಿಯೋ ಜೊತೆಗಿನ ನಿಮ್ಮ ಒಡನಾಟದ ಕ್ಷಣಗಳನ್ನು ನೀವು ನಮ್ಮೊಡನೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಕೇಳುಗರೆ, ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 2211999 STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕೇಳುಗರೆ, ರೇಡಿಯೋ ಜೊತೆಗಿನ ನಿಮ್ಮ ಸವಿನೆನಪುಗಳನ್ನು ನಮ್ಮೊಡನೆ ಹಂಚಿಕೊಳ್ಳಿ. ನಾಳೆ ಬೆಳಗ್ಗೆ 10:30 11:30 ಉಳುವ ಮಣ್ಣಿಡು ಅರಳಿ ಪೊರ್ಪನು ಗುತ್ತದಿಲ್ಲೆನ ತಾಂಗದಂತಿನ ಅಕ್ಕೇನು. ರಾತ್ರಿಡು ತಿರ್ಗೊಂದು ಗಸ್ತದಕ್ಲೆನು ತುಯರೆ ಬತ್ತಿ ಸುಬ್ರಾಯ ಸೇನೆರೆ ನಕ್ಲೆಗು ಬೆಡಿಗುಂಡದ ಸೊರ ಬಲಿತೊಂದು ಪೋಪಿ ಬೀರಣ್ಣನ ಪೋಲಿ ಪಡೆಯನ್ನು ಪತ್ತದಕ್ಕೆ ಎನ್ನಗ ಮಿತ್ತ ಬಯಲ್ದ ಲಡಾಯಿ ವರ್ತಮಾನ ತಿಕ್ಕದು ಅಕಲು ಇಂಚಿ ಬತ್ತಿರು. ಸೇನೆರಿ ಸೈನಿಕರು ಜೂಡುತ್ತಿನ ಬೀರಣ್ಣನ ಜವಣೆರನ್ನು ಪತ್ತದು ಪಾಡದು ಪೈವಳಿಕೆದ ಅರಮನೆತ್ತ ಸೆರೆಮನೆಕ್ಕು ಕೊಣದು ಪಾಡಿಯರು. ಕೇನ್ಲೆ ಮಿತ್ತ ಬಯಲ್ ಯಮುನಕ್ಕೆ ಪ್ರತಿ ಸೋಮವಾರ ರಾತ್ರಿ 7:45. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ್ ಫ್ರೆಶ್ ಚಿಕನ್ ಮಂಗಳೂರು. ಈಗ ಕೇಳಿ ಒಂದು ದೇವರ ನಾಮ. ಹಾಡಿದ್ದಾರೆ ಪುತ್ತೂರು ನರಸಿಂಹನಾಯಕ್. ಆಡುವ ಮಕ್ಕಳು ಮನೆಯ ಕಟ್ಟಿದರು. ಆಡುವ ಮಕ್ಕಳು ಮನೆಯ ಕಟ್ಟಿದರು. ಆಡುವ ಮಕ್ಕಳು ಮನೆಯ ಕಟ್ಟಿದರು. ಆಟ ಸಾಕೆಂದು ಮುರಿದು ಓಡಿದರು. ಆಟ ಸಾಕೆಂದು ಮುರಿದು ಓಡಿದರು. ಆಡುವ ಮಕ್ಕಳು ಮನೆಯ ಕಟ್ಟಿದರು. ಆಟ ಸಾಕೆಂದು ಮುರಿದು ಓಡಿದರು. ಹೀಗಿರಬೇಕು ಸಂಸಾರ, ಹೀಗಿರಬೇಕು ಸಂಸಾರ. ಹೀಗೆ ಬರೆದಿರಲು ಪ್ರಾಚೀನ, ಹೀಗೆ ಬರೆದಿರಲು ಪ್ರಾಚೀನ. ಆಡುವ ಮಕ್ಕಳು ಮನೆಯ ಕಟ್ಟಿದರು. ಆಡುವ ಮಕ್ಕಳು ಮನೆಯ ಕಟ್ಟಿದರು. ಆಟ ಸಾಕೆಂದು ಮುರಿದು ಓಡಿದರು. ಆಟ ಸಾಕೆಂದು ಮುರಿದು ಓಡಿದರು. ಸಂತೆಯು ಮೆರೆಯಿತು ನಾನಾ ಪರಿ. ಸಂಜೆಯಲ್ಲಿ ಹಿಡಿದರು ತಮ್ಮ ತಮ್ಮ ದಾರಿ. ಸಂಜೆಯಲ್ಲಿ ಹಿಡಿದರು ತಮ್ಮ ತಮ್ಮ ದಾರಿ. ಸಂತೆಯು ಮೆರೆಯಿತು ನಾನಾ ಪರಿ. ಸಂತೆಯು ಮೆರೆಯಿತು ನಾನಾ ಪರಿ. ಸಂಜೆಯಲ್ಲಿ ಹಿಡಿದರು ತಮ್ಮ ತಮ್ಮ ದಾರಿ. ಸಂಜೆಯಲ್ಲಿ ಹಿಡಿದರು ತಮ್ಮ ತಮ್ಮ ದಾರಿ. ಹಕ್ಕಿಯು ಬಂದಿತು ಅಂಗಳದಲ್ಲಿ. ಹಕ್ಕಿಯು ಬಂದಿತು ಅಂಗಳದಲ್ಲಿ. ಹಾರಿ ಹೋಯಿತು ಆ ಕ್ಷಣದಲ್ಲಿ. ಹಾರಿ ಹೋಯಿತು ಆ ಕ್ಷಣದಲ್ಲಿ. ಹೀಗಿರಬೇಕು ಸಂಸಾರ, ಹೀಗಿರಬೇಕು ಸಂಸಾರ. ಹೀಗೆ ಬರೆದಿರಲು ಪ್ರಾಚೀನ, ಹೀಗೆ ಬರೆದಿರಲು ಪ್ರಾಚೀನ. ಆಡುವ ಮಕ್ಕಳು ಮನೆಯ ಕಟ್ಟಿದರು. ಆಡುವ ಮಕ್ಕಳು ಮನೆಯ ಕಟ್ಟಿದರು. ಆಟ ಸಾಕೆಂದು ಮುರಿದು ಓಡಿದರು. ಆಟ ಸಾಕೆಂದು ಮುರಿದು ಓಡಿದರು. ವಸತಿಕಾರನು ವಸತಿಗೆ ಬಂದ. ವಸತಿಕಾರನು ವಸತಿಗೆ ಬಂದ. ವಸತಿಕಾರನು ವಸತಿಗೆ ಬಂದ. ಹೊತ್ತಾರೆ ಎದ್ದು ಹೊರಟೇ ಹೋದ. ಹೊತ್ತಾರೆ ಎದ್ದು